ಹಂಗಾಗಿ ಅದನ್ನ ದಾಳಿಂಬೆ ಕಡಿಮೆ ಮಾಡ್ಕೊಂಬನಂತ ಒಂದು 200 ಮಾವಿನ ಗಿಡ ಹಾಕಿದ್ದೀನಿ. ಅವು ಈ ಸಲ ಬೆಳಿಗ್ಗೆ ಬಂದಿದ್ದಾವೆ. ಆಮೇಲೆ ಈಗ ನಾನು ಕಲ್ಲಂಗಡಿ, ನೀರುಳ್ಳಿ, ಮೆಕ್ಕೆಜೋಳ ಇವೆಲ್ಲ ಮಾಡ್ತಾ ಇದ್ದೀನಿ. ಟೊಮಾಟೆ ಎಲ್ಲನ ಅನಿವಾರ್ಯ ಲಾಸ್ ಆಗ್ತತೆ. ಪ್ರಕೃತಿ ಬಂದಾಗ ಎಲ್ಲಾ ರೈತರಿಗೂ ಲಾಸ್ ಆಗ್ತತೆ. ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಕೆಲವು ರೈತರೆಲ್ಲ ಏಕ ಬೆಳೆಗಳು ಬೆಳೆದ್ಬಿಡ್ತಾರೆ. ನಂದು ಉದಾಹರಣೆ, ನಂದೇ ಈಗ 4,500 ದಾಳಿಂಬೆ ಗಿಡ ಹಾಕಿದ್ನ, ಒಂದು 9 ಲಕ್ಷ ಲಾಸ್ ಆಯ್ತಾ. ಆದ್ರೆ ಬೇರೆ ಏನಾದ್ರು ಒಂದು 5 ಎಕರೆಗೆ ಇಟ್ಟಿದ್ರೆ ಏನೋ ಒಂದು ಉಳಿಯದಂಗ. ಅದಾವಾಗ ಮೊನ್ನೆ ನಾನು ಮೆಕ್ಕೆಜೋಳ ಹಾಕಿದೆ, ನೀರುಳ್ಳಿ ಕಲ್ಲಂಗಡಿ ಎಲ್ಲ ಹೋಯ್ತು, ದಾಳಿಂಬ್ರೇನು ಹೋಯ್ತು, ಮೆಕ್ಕೆಜೋಳ ಉಳ್ಕಂತು. ಈಗ ಒಂದು 200-250 ಪ್ಯಾಕೆಟ್ ಆಗ್ತತ್ ಮೆಕ್ಕೆಜೋಳ. ಚೆನ್ನಾಗೈತೆ, ಪರವಿಲ್ಲ. ಅದ್ರಾಗಾದ್ರೆ ಉಳಿತತ್ತಲ್ಲ, ನಾವು ಇಟ್ಟಿದ್ ಖರ್ಚು ಉಳಿತತ್ತೆ. ರೈತ ಹಿಂಗ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಉಳಿತಾ. ಆಮೇಲೆ ನಾನು ಹಸುಗಳು ಮಾಡಿದೀನಿ, ಕುರಿ ಪಟ್ಲಿಗಳೆಲ್ಲ ಸಾಕಿದೀನಿ. ಹಸುಗಳಿಗೆ ಉಳಿತೈತೆ. ಹೆಂಗ್ ಉಳಿತೈತೆ ಅಂದ್ರೆ, ಯಾರು ಲೆಕ್ಕ ಹಾಕಿದ್ರೋ ಗೊತ್ತಿಲ್ಲ, ನಮ್ಗಿಂತ ದೊಡ್ಡ ದೊಡ್ಡ ರೈತರು ಅದಾರ ಪ್ರಪಂಚದಾಗ. ಒಟ್ಟು 7 ಲೀಟರ್ ಮೇಲೆ ಕರಿಬೇಕು ಒಂದ್ ಹಸು ಒಂದ್ ಊಟಿಗೆ. ಬೆಳಿಗ್ಗೆ 8-9 ಕರಿಬೇಕು, 5 ರೊಳಗೆ ಕರೆದ್ರೆ ಲಾಸ್ ಆಗ್ತದೆ. ಅದಕ್ಕೆ ತಿಂಡಿ ಇಕ್ಕದು, ಯಾಕಂದ್ರೆ ಅದಕ್ಕೆ ತಿಂಡಿ ಇಟ್ಟರೆ ಮಾತ್ರ ಅಲ್ಲಿ ಕರಿತದ. ನಮ್ ನಾಟಿ ಹಸು ಇದ್ದಂಗಲ್ಲ, ಅದು ಜರ್ಸಿ, ಹೆಚ್ಚಪ್ಪ ಇವೆಲ್ಲನ. ಅದು ತಿಂಡಿ ಫುಲ್ ಏನ್ ತಿಂಡಿ ಹಾಕ್ತಿವ ಅವಾಗ ಮಾತ್ರ ಅದು ಕರಿತೈತಿ, ಇಲ್ಲಾಂದ್ರೆ ಕರಿಯಲ್ಲ ಹಾಲು. ಹಂಗಾಗಿ ಅದ್ರಾಗೂ ನನಗೆ, ನಾನು ಒಂದ್ 10 ಹಸು ಮಾಡಿದ್ದೆ, ಅದ್ರಾಗ ಸ್ವಲ್ಪ ಲಾಸ್ ಆಯ್ತು. ಅದ್ರಾಗೂ ಬಹಳ ಲಾಸ್ ಅಂದ್ರೆ ತಿಂಡಿ ಹಾಕ್ಬೇಕು ಅದಕ್ಕೆ. ಹೋಗ್ತಾ ಹೋಗ್ತಾ ಹೋಗ್ತಾ ಹಾಲು ಮಾತ್ರ ಅಷ್ಟೇ ಇರ್ತದೆ ರೇಟು, ಗಾಂಡ್ ತಿಂಡಿ ಮಾತ್ರ 25 ರೂಪಾಯಿ 55 ರೂಪಾಯಿ ಆಯ್ತು. ಹಂಗಾಗಿ ಲಾಸ್ ಆಗ್ತದೆ, ಫುಡ್ ರೇಟ್ ಜಾಸ್ತಿ ಆಗ್ತದೆ. ಒಂದ್ ಹಸು ತಂದ್ರೆ ಮೊನ್ನೆ ಒಂದು 80,100 ರೂಪಾಯಿಗೆ ಒಂದ್ ಹಸು ತಂದೆ. ಅದ್ರ ಬಡ್ಡಿ ಅದನ್ನ ಹಸುಲು ಅದೆಲ್ಲ ಲೆಕ್ಕ ಹಾಕ್ಬೇಕಲ್ಲ. ಹಂಗಾಗಿ ಲಾಸ್ ಆಗ್ತದೆ ಹಸುಗಳಿಗೆ. ಕೆಲವು ಜನಕ್ಕೆಲ್ಲ ಒಳ್ಳೇದು ಆಗ್ತದೆ, ಗುತ್ತನಾಗ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಯಾವುದೇ ರೈತ ಸಣ್ಣದಾಗ ಮಾಡ್ಕೊಂಡ್ರೆ ಕೂಲಿ ಇದ್ದಂಗೆ ಅವ್ನ ಕೆಲಸ ಅವ್ನ ರಾತ್ರಿಗಳು ಮಾಡ್ಕೊಂಡ್ರೆ ನಿಜವಾಗ್ಲೂ ಉಳಿತದೆ. ಜಾಸ್ತಿ ಕೂಲಿಯರ್ ನೀಡೋದು ಮಾಡೋದು ಲೇಬರ್ಗಳಿಗೆ ಕಷ್ಟ. ಆಮೇಲೆ ಇವಾಗ ಲೇಬರ್ನ ಕರಿತೀವ, ಮೊದ್ಲು ಹೆಂಗ್ ಸಮಯ ಅಂದ್ರೆ, ಹೆಂಗೆ ಉದ್ದಾರ ಆದ್ರ ರೈತರು ಆ ಕಾಲದಾಗ ಅಂದ್ರೆ, 25 ರೂಪಾಯಿಗೆ ಕಾಮಸಮುದ್ರದಿಂದ ಗುಡಿಹಳ್ಳಿಗೆ ಬರೋರು ಕೂಲಿ ನಡ್ಕೊಂಡ್ಬರೋರು ಬುತ್ತಿ ಕಟ್ಕೊಂಡು ಟಿಪ್ಪನ್ ಕೆರೆ, ಅದು ಸಿಲವರ್ ಟಿಪ್ಪನ್ ಕೆರೆಗಳು, ಅದ್ರ ಬುತ್ತಿ ಹಾಕೊಂಡು ಬರೋರು. ಬೆಳಿಗ್ಗೆ 8-9 ಗಂಟೆಗೆ ತೋಟದಾಗ ಬಂದ್ಬಿಡೋರು, ಸಾಯಂಕಾಲ 5 ಗಂಟೆಗೆ ಹೋಗೋರು. ಕತ್ಲಾಗದ ಮತ್ತೆ ಹೋಗ್ಬೇಕು. ಇವಾಗ ಹಂಗಲ್ಲ, 9 ಗಂಟೆಗೆ ಮತ್ತೆ ಹೋಗ್ಬೇಕು, ಟೆಂಪ ತಗೊಂಡು ಹೋಗ್ಬೇಕು. ಟೆಂಪ ತಗೊಂಡೋಗ ಅದ್ರ ಗತ್ಸ್ಕೋಬೇಕು, ತೋಟದಾಗ ಬಂದು ಇಲ್ಲಿ ಬಿಡ್ಬೇಕು. 2 ಬಾರಿ ನೆಳ್ ನೋಡ್ಕೊಂತಾರೆ ನೆಳ್ಳು, ಅವ್ರ ಲೇಬರ್ ಮೊಬೈಲ್ ಇರ್ತತೆ. ಈಗೀಗ ಮೊಬೈಲ್ ಬಂದದ, ಮೊದ್ಲೆಲ್ಲ ನೆಳ್ ನೋಡ್ಕೊಂತಿದ್ರು ನೆಳ್ಳು, ಇಷ್ಟು ಕರೆಕ್ಟ್ ಇಷ್ಟು ಟೈಮ್ ಆಗೈತೆ. ಏ ವಲ್ಡನ್ ಬರ್ರಿ, ಮುಂದೆ ಭಯ ಮೊದ್ರೆ ಇಂದ ಕಲ್ ತಗೊಂಡಿಂಗ್ ಹಾಕದ್ ಯಾಕೆ ಜೋರಾಗ ಹೋಗ್ತೀವಿ ಅಂತ. ಹಿಂಗ್ ಮಾಡಿದಾಗ ರೈತರು ಉದ್ದಾರ ಆಗಲ್ಲ. ಹಂಗಾಗಿ ಕಷ್ಟಪಟ್ಟು ಮಾಡಿದ್ರೆ ಒಟ್ಟು ಏನೇ ಮಾಡ್ಲಿ ಸ್ವಾಮಿ, ನಾವು ಕೆಲಸ ಮಾಡ್ತೀವ, ಬೆಳೆ ಇಡ್ತೀವ, ಅದನ್ನ ಇದನ್ ಬೆಳೆದೇ ಬೆಳಿತೀವ ಅಂತ ಒಂದ್ ನಿರ್ಧಾರ ತಗೊಂಡ್ ಬೆಳಿಬೇಕು. ಬೆಳಿಬಹುದು, ಅದ್ರ ಬಗ್ಗೆ ಚಿಂತೆ ಇಲ್ಲ, ಏನೇ ಬೆಳೆದ್ರು ಬೆಳಿಬಹುದು. ನೀವು ನೋಡಿದಂಗೆ 120 ಸೇರ್ 120 ಕೆಜಿ ಅಂತ ಕೇಳ್ರಿ, 120 ಕೆಜಿ ಶೇಂಗ ಹಾಕಿ 40 ಕ್ವಿಂಟಲ್ ಮಾರಿದ್ದೆ ನಾನು. ಮನೆಗೆ ಇಟ್ಕೊಂಡು ಕೊಡೋರಿಗೆಲ್ಲ ಕೊಟ್ಟು 40 ಕ್ವಿಂಟಲ್, ನೀವು ನೋಡಿದಾಗ 40 ಕ್ವಿಂಟಲ್ ಮಾರಿದೆ ನಾನು. ಈಗ ಒಂದ್ ಹೊಸ ತಳಿ ಬಿಟ್ಟದಾರಂತೆ, ಅವಾಗ ನಾನು ಕದ್ರಿ ಲೇಪಾಕ್ಸ್ ತಂದಿದ್ನ, ಅದೀಗ ಅದು ಎಲ್ಲ ಕಡೆ ಹಾಕ್ಬಿಟ್ಟದಾರ. ಆಗ್ಲ ರೈತರು ಈಗ ಯಾವ್ದೋ ಹೊಸ ತಳಿ ಒಂದು ಏನೋ ಒಂದ್ ಬಿಟ್ಟದಾರಂತೆ, 16-94 ಏನೋ ಆಯ್ತದ. ಅದ್ 1,000 ರೂಪಾಯಿ ಕ್ವಿಂಟಲ್ ಹೇಳ್ತಾರೆ. ತಗೊಂಡ್ ಬಂದು ಅದನ್ನ ಸ್ವಲ್ಪ ಈ ಸಲ ಬೆಳಿತೀನಿ ಅದನ್ನ. ಈಗೆಲ್ಲ ಪರವಿಲ್ಲ, ನಾವು ನಮ್ಮ ಮಟ್ಟಿಗೆ ನಾವು ಬೆಳಿಬಹುದು. ನಾವು ಈಗ ಸದ್ಯಕ್ಕೆ ಮಕ್ಕಳನ್ನ ಓದ್ಸಕ್ ಆಗ್ಲಿಲ್ಲ, ಮೊಮ್ಮಕ್ಕಳನ್ನೆಲ್ಲ ಓದಿಸ್ತಾ ಇದೀವಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಬೆಳಿತೀವಿ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸಮ್ ನಾವು. ಹಂಗಾಗಿ ಈ ತರ ಹೊಸ ಹೊಸ ತಳಿಗಳು ಪ್ರಯೋಗ ಮಾಡ್ತಾ ಇರ್ತಾರ, ಯಾಕೆ ಇಷ್ಟೊಂದು ಆಸಕ್ತಿ ಬೇರೆ ಬೇರೆ ತಳಿಗಳನ್ನೆಲ್ಲ, ಹೊಸ ಹೊಸ ತಳಿಗಳನ್ನ ನಾವು ಬೆಳಿಬೇಕು ಅಂತ? ಹೊಸ ತಳಿಗಳು ಯಾಕೆ ಬೆಳಿಬೇಕಂದ್ರೆ, ಯಾವ ತರ ಇರ್ತತೆ, ಹೆಂಗ್ ಮಾಡ್ಬೋದು ಅದನ್ನ, ಏನ್ ಮಾಡಿದ್ರೆ ಹಿಂಗ್ ಚೆನ್ನಾಗಿ ಬೆಳಿಬೇಕು. ನಂದ್ ಏನಪ್ಪ ಅಂದ್ರೆ, ದುಡ್ಡುಗೋಸ್ಕರ ಕೆಲಸ ಮಾಡಿಸ್ಬಾರ್ದು, ಕೆಲ್ಸಕ್ಕೋಸ್ಕರ ದುಡ್ಡು ತಗೋಬೇಕು. ಕೃಷಿ ಇಲಾಖೆಯಿಂದ ಏನೇ ಒಂದ್ ಸವಲತ್ತು ಬಂದ್ರು, ಒಂದ್ ಸಿಮೆಂಟ್ ಕಣ, ಪ್ರತಿ ಒಂದ್ ಕೃಷಿ ಹೊಂಡ, ಒಂದ್ ಹಿಂಗ ಗುಂಡಿ ಎಲ್ಲ ಮಾಡಿಸಿದೀನಿ. ಒಂದು ಸುಮಾರು ನನ್ನ ಜಮೀನಲ್ಲಿ ನೀರ್ ನಿಲ್ಸ್ಬೇಕಂತ ಒಂದ್ 5-6 ಲಕ್ಷ ಖರ್ಚು ಮಾಡ್ಕೊಂಡೆ ನಾನು ಸ್ವಂತಾಗಿ. ಈಗ 7 ಎಕರೆಗೆ ಫುಲ್ ನೀರ್ ನಿಂತ್ಕಂತವೆ. ಬರೇ ಎಷ್ಟು 200 ಅಡಿ ಹಾಕ್ಸಿದ್ರು ನಮ್ ಜಮೀನಾಗ ಮೊದ್ಲು ನೀರ್ ಇರ್ಲಿಲ್ಲ ಸರ್, ಈಗ ಬರೇ 46 ಅಡಿಗೆ 3 ಇಂಚ್ ನೀರ್ ಬಿದ್ದದು ಮನೆ ಮುಂದೆ, ಫುಲ್ ನೀರು. ಹಂಗಾಗಿ ನೀರಿಂದ ಬರ ಬಗೆಯಿರುತ್ತೆ ನಮ್ಗೆ. ಈ ಸಲ ಒಂದ್ ಸ್ವಲ್ಪ ಅಡಿಕೆ ಹಾಕೊಂಡು ಅಡಿಕೆ ಮೇಲೆ ಹೋಗೋಣ, ಒಂದ್ 10 ಎಕರೆ ಅಡಿಕೆ ಹಾಕೊಂಡು ಅಂತಂಗಳೆಲ್ಲ ಒಬ್ರಿಗೊಬ್ರು ಚೆನ್ನಾಗಿದ್ದೀವಿ, ಪರವಿಲ್ಲ. ರೈತರು ಕಷ್ಟಪಟ್ಟು ಮಾಡ್ಬೇಕು ಸರ್, ಕಷ್ಟಪಟ್ಟು ಮಾಡಿದ್ರೆ ಮಾತ್ರ. ಆಮೇಲೆ ಇನ್ನೊಂದು ರೈತರಿಗೆ ಹೇಳದ್ದು ನಾನು ಒಂದು ಕಿವಿ ಮಾತಂದು, ನಾವು ಏನ್ ಸುಮ್ನೆ ಏನು ಒಂದಿಷ್ಟು ನನ್ನ ಜಮೀನಿಗೆ ಆಗ್ಲಿ ಆಲ್ರೆಡಿ ಈಗ ಬಂತು ನೋಡಿದ್ರು ತೋರಿಸ್ತೀನಿ ನಾನು. ಮುಂದಿನ ವರ್ಷಕ್ಕೆ ಎಲ್ಲಿ ಒಂದ್ ಚೂರು ಬೀಳಿರಬಾರ್ದು ಓಡಾಡೋ ಜಾಗದಾಗ. ಮೊದ್ಲು ಯಾಕಪ್ಪ ಇದೊಂದ್ ಸ್ವಲ್ಪ ಬೀಳೈತೆ ಅನ್ಬಾರ್ದು. ಒಂದ್ 1,000 ಗಂಧದ ಗಿಡ ಹಾಕಿದ್ದೀನಿ, ಒಂದ್ 500 ರಕ್ತ ಚಂದನ ಹಾಕಿದ್ದೀನಿ, ಆಮೇಲೆ ತಿರ್ಗಿ ಆಮೇಲೆ ಸಸಿನೂ ಬೆಳೆಸಿದ್ದೀನಿ ನಾನು ಆಲ್ರೆಡಿ. 1,000 ತ್ಯಾಗದವ ಹಾಕಿದ್ದೀನಿ ಸುತ್ತ, ಎಲ್ಲೆಲ್ಲಿ ಬೀಳೈತೋ ಬೀಳಿಗೆ ಮಾತ್ರ ಹಾಕಿದ್ದೀನಿ, ಒಳ್ಳೆ ಭೂಮಿಗೆ ಹಾಕಿಲ್ಲ. ಚೆಕ್ ಡ್ಯಾಮಿನ ಸುತ್ತ ಒಟ್ಟು ಎಲ್ಲೆಲ್ಲಿ ಐತೆ ಅಲ್ಲಿ ಬಹಳ ಚೆನ್ನಾಗಿ ಅದನ್ನ ಸ್ವಲ್ಪ ನಾವು ಜವಾಬ್ದಾರಿ ತಗೊಂಡು ಅವನ್ನ ಸ್ವಲ್ಪ ಒಂದ್ 6 ತಿಂಗಳು ಕಾಪಾಡಿದ್ರೆ. ಕಳ್ಳರ ಕಾಟ ಅಂತ ಒಂದು ನಮ್ಮ ಇಲ್ಲಿ ಬೆಂಗಳೂರಿಗೆ ಒಂದು ಟ್ರೈನಿಂಗ್ ಹೋದಾಗ ಕಳ್ಳರು ಜಾಸ್ತಿ ಕಡಿತಾರೆ ಅಂತ ಯಾರೋ ಒಬ್ರು ರೈತರು ನಮ್ಮರ ಕೇಳಿದ್ರು. ಕಳ್ಳರಿಗೋಸ್ಕರ ಒಂದ್ 100 ಜಾಸ್ತಿ ಹಾಕ್ಬಿಡೋಣ. ಒಂದ್ 500 ಗಿಡ ಹಾಕಿದ್ರೆ 100 ಏನ್ ಕಟ್ಕೊಂಡೋಗಲ್ಲ, ಬರ್ತಾ ಬರ್ತಾ ಟೆಕ್ನಿಕಲ್ ಏನ್ ಮುಂದೆ ಏನ್ ಬರ್ತದೋ ಗೊತ್ತಾಗಲ್ಲ. ಹಂಗಾಗಿ ಅದನ್ನ ಬೆಳೆದ್ರೆ ಮುಂದೆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲ ನಾವು ಒಳ್ಳೊಳ್ಳೆ ಮನೆಗಳು ಕಟ್ಸ್ಕೋಬಹುದು. ಚೆನ್ನಾಗಿರ್ಬೋದು ನಾವು. ಈ ಅಲ್ಪಾವಧಿ ಬೆಳೆಗಳು, ಈ ತೋಟಗಾರಿಕೆ ಬೆಳೆಗಳು ಬೆಳೀತಿದ್ದಂತರು, ಈ ಅರಣ್ಯ ಕೃಷಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ಅರಣ್ಯ ಕೃಷಿ ಯಾಕೆ ಮಾಡ್ಬೇಕಂದ್ರೆ ಬಂಡವಾಳ ಇದ್ದಿದ್ದ ಕೆಲಸ ಅದು. ಅರಣ್ಯ ಕೃಷಿ ಅದಕ್ಕೇನು ಬಂಡವಾಳ ಹಾಕಂಗಿಲ್ಲ. ಒಂದ್ಸರಿ ನಾಟಿ ಮಾಡಿ ಅದನ್ನೊಂದು 6 ತಿಂಗಳು ನಾವು ಕಾಪಾಡ್ಬೇಕು. ಅದನ್ನ ರಾತ್ರಿ ಆಗ್ಲೂ ನಾವು ಕಣ್ಣ ಕಣ್ಣು ಇಟ್ಕೊಂಡು ಕುರಿ ಮೇಕೆ ಅವು ಇವು ಏನು ನೋಡ್ದಂಗೆ, ಗಿಡ ಹೋಗೈತ ಅಥವಾ ಸಿಗ್ರೈತ ಇಲ್ಲ ಚೆನ್ನಾಗೈತ ಅಂತ ನೋಡ್ಕೊಂಡು ಅವನ್ನ ಸ್ವಲ್ಪ ಬಿಟ್ಕೊಂಡು ಬೆಳೆಸ್ಕೊಂಡು ಸ್ವಲ್ಪ ಸ್ವಲ್ಪ ಇಷ್ಟೆತ್ತರ ಆಯ್ತು ಮುಗೀತ, ಅದಕ್ಕೆ ಕೈ ಬಿಟ್ಬಿಡೋಣ ಅದನ್ನ. ಅದ್ರ ಪಾಡ್ಗದ ಸುಮ್ಮನೆ ಬೆಳೀತಿರ್ತದೆ, ನಮ್ಮನ್ನ ನೀರು ಕೇಳಲ್ಲ, ಊಟ ಕೇಳಲ್ಲ, ಏನೊಂದು ಕೇಳಲ್ಲ. ಒಂದು 15 ವರ್ಷ ಹಂಗ ಯಾಗೈಗ ಅನ್ನೋದಕ್ಕೆ ಬಂದ್ಬಿಡ್ತದೆ. ಮೊದಲೆಲ್ಲ ಬರೀ ಸೀಮೆ ಜಲಗಿರ ನೋಡ್ಕೊಂಡೇ ಇದೀವಿ ನಾವು. ಮನೆ ಮುಂದೆ ಸೀಮೆ ಜಲ ಗಿಡಿದ್ರೆ ನೆಳ್ಳಿಗೆ ಚೆನ್ನಾಗದೇವೆ ಅಂತ ಸುಮ್ಮನೆ, ಅದ್ರ ಬದಲು ಒಂದು 10 ಗಂಧದ ಗಿಡ ಹಾಕಿದ್ರೆ ಬರೀ 50,000 ರೂಪಾಯಿಗೆ ಮಾರಿದ್ರು 5 ಲಕ್ಷ ದುಡ್ಡು ಬರುತ್ತೆ. ಹಿಂಗೆ ಹಂಗಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಉದ್ದೇಶ ಸರ್. ಈಗ ಎಲ್ಲ ಹಣ್ಣಿನ ಬೆಳೆಗಳು ಅಂತ ಬೆಳೆತಿದ್ದಂತರು, ಈ ವರ್ಷ ಸ್ವಲ್ಪ ಅಡಿಕೆ ಹಾಕಿದೀವಿ ಅಂತಂದ್ರೆ ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು? ಸಾಕಷ್ಟು ಜನ ಈಗ ಎಲ್ಲಾ ಕಡೆನೂ ಅಡಿಕೆ ಅಡಿಕೆ ಅಂತಾರೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ? ಈಗ ಒಳ್ಳೆ ಬೆಳವಣಿಗೆ ಅಂದ್ರೆ ಇಷ್ಟು ದಿವಸ ನಮಗೆ ನೀರ್ ಇರ್ಲಿಲ್ಲ, ಆ ನೀರಿನ ಪ್ರಾಬ್ಲಮ್ಗೆ ಇಷ್ಟೊತ್ತಿಗೆ ಯಾವಾಗ್ಲೂ ಹಾಕ್ಬಿಡ್ತಿದ್ರು ಎಲ್ಲರೂ. ಮೊದ್ಲು ಹಾಕ್ದರೆಲ್ಲ ಬುದ್ಧಿವಂತರು ಆಗ್ಬಿಟ್ಟಿದ್ರು ಆಗ್ಲವರು. ಮೊದ್ಲೇನು ಅಡಿಕೆ ಬಂಡಾಟ ಕಾಲದಾಗೆ ಅಡಿಕೆ ಹಾಕೊಂಡು ಕಾಪಾಡ್ಕೊಂಡು ಏನು ಬಂದರು ಅವ್ರು ಬುದ್ಧಿವಂತರು ಆಗ್ಬಿಟ್ರು. ಈಗ ಕಾಲ ಮೇಲೆ ಕಾಲ ಹಾಕೊಂಡು ಕುರ್ಚಿ ತಗ ಕುತ್ಕೊಬಿಡ್ತಾರೆ ಕುರ್ಚಿ ಮೇಲೆ ಅಡಿಕೆ ಗಿಡತ್ತಾಗೆ. ನೀರು ಕಷ್ಟ, ಭಾಳ ಕಷ್ಟ ಆಗೈತೆ ನಮಗೆ ನೀರಿಗೆ. ಈಗ ಏನು ಸರ್ಕಾರದವರು ಮಸ್ತಕ್ಕೆ ಚೆಕ್ ಡ್ಯಾಮ್ಗಳು ಮಾಡಿಸಿದ್ರು, ಹಿಂಗ ಗುಂಡಿ ಕೃಷಿ ಹೊಂಡಗಳು ಮಾಡಿಸಿದ್ರು. ಅವ್ರು ಮಾಡಿಸಿದಾಗ ನಾವೇನಂದ್ಕೊಂಡು ಬಂದ್ರೆ ಏ ಆತ ದುಡ್ಡುಗೋಸ್ಕರ ಆತ ಮಾಡಿಸ್ತಾರೆ ಬಿಡು ಅಂತ. ಅದು ಇವತ್ತು ನನ್ನ ಅನುಭವದ ಪ್ರಕಾರ ಇವತ್ತು ನನಗೆ ಅನುಭವ ಆಯ್ತು. ನನ್ನ ತೋಟದಲ್ಲೇ ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಆಯ್ತು. ಇವತ್ತು ಎಲ್ಲ ಕಡೆ ದಂಡಿಗೆ ನೀರುಗಳಾಗ್ತವೆ, ಹಂಗಾಗಿ ಅಡಿಕೆ ಹಾಕೊಂಡ್ರೆ ಅರ್ಧ ಈಗ ಎಲ್ಲ ಅಡಿಕೆ ಹಾಕೊಂಡ್ರೆ ಆಗಲ್ಲ, ಒಂದು 1/2 ಹಾಕೊಂಡ್ರೆ ಒಂದು 5 ಎಕರೆ ಇತ್ತ, ಒಂದು 3 ಎಕರೆ ಅಡಿಕೆ ಹಾಕೊಂಡು 12 ಎಕರೆ ಆಗ್ತದೆ. ಅದು ಬೆಳೆ ಇಟ್ಕೊಂಡು ಜೀವನ ಮಾಡಕ್ಬೇಕು ಕೆಲಸ. ಮಡಿಕೆ ಗಿಡ ಬರೋವರೆಗೂ 5-6 ವರ್ಷ ಬರೋವರೆಗೂ ನಾವು ಜೀವನ ಮಾಡ್ಬೇಕಲ್ಲ. ಹಂಗಾಗಿ ಆ ಉದ್ದೇಶಕ್ಕೋಸ್ಕರ ಅಡಿಕೆ ಮೇಲೆ ಹೋಗಿದಾರೆ. ನೀರಿಗೋಸ್ಕರ ನೀರು ಚೆನ್ನಾಗದಾವೆ ಈ ಸರಿ, ನಮಗೆ ನೀರಿನ ದೇವ್ರು ನೀರು ಕೊಟ್ಬಿಟ್ಟ, ನೀರಿನ ಕತೆ ಮುಗೀತು ನಮಗೆ. ಅದಕ್ಕೋಸ್ಕರ ನಾವು ರೈತರೆಲ್ಲ ಅಡಿಕೆ ಮೇಲೆ ಹೋಗ್ತಾ ಇದೀವಿ. ಈಗ ತುಂಬಾ ದಾಳಿಂಬೆಗಳು ಹಾಕಿದ್ವಿ, ಬಹಳ ಲಾಸ್ ಆಯ್ತು ಅಂತಂದ್ರೆ ಏನ್ ಕಾರಣದಿಂದ ಲಾಸ್ ಆಯ್ತು ದಾಳಿಂಬೆ? ದಾಳಿಂಬೆ ಲಾಸ್ ಆಯ್ತು ಏನ್ ಕಾರಣದಿಂದ ಅಂದ್ರೆ, ಒಂದ್ ಹೇಳ್ಬೇಕಂದ್ರೆ ಫಸ್ಟ್ ನಮ್ಮ ಅದೃಷ್ಟ ಚೆನ್ನಾಗಿರಲ್ಲ ಒಂದು. ಆಮೇಲೆ ಏನ್ ಡಾಕ್ಟರ್ಗಳದಾರಲ್ಲ ಈ ರಾಸಾಯನಿಕ ಗೊಬ್ಬರಗಳು ಕೊಡ್ತಾರಲ್ಲ, ಅವರು ಡಬಲ್ ಮೀನಿಂಗ್ ಮಾತಾಡ್ತಾರೆ. ಹೆಂಗಂದ್ರೆ ಇಷ್ಟು ದಿವಸ ಬರೇ ಅದು ಹಾಕ್ರು ಇದಾಕ್ರಿ ನಾವು ಗೌರ್ಮೆಂಟ್ ಗೊಬ್ಬರ ಹಾಕ್ರಿ ಇಂಥ ಔಷಧ ಹಾಕ್ರ ಅಂತ ಬಸುಮ್ನೆ ಅವ್ರು ಬರ್ಕೊಟ್ಟಂಗಲ್ಲ ನಾವು ತಂದಂಗಲ್ಲ, ಬರ್ಕೊಟ್ಟಂಗಲ್ಲ ನಾನು ತಂದಂಗಲ್ಲ, ತಂದು ಹಾಕ್ದಂಗಲ್ಲ. ಸರ್ ರೋಗ ಹೋಗ್ಲಿಲ್ಲ, ಹೋಗ್ಬೇಕಾಗಿತ್ತಲ್ಲ ಯಾಕೆ ಹೋಗ್ಲಿಲ್ಲ, ಇನ್ನೊಂದು ಔಷಧ ಹೊಡೆ ಅಂತ ಹಿಂಗೆ ಹೇಳ್ತಾರೆ. ಹಂಗಾಗಿ ಮೊನ್ನೆ ಒಂದು ದೊಡ್ಡಗೆ ಒಂದು ಮೀಟಿಂಗ್ ಮಾಡಿದ್ವಿ ನಾವು, ಮಂದಾರ ಕಂಪ್ನಿದ ಒಂದು ಮೀಟಿಂಗ್ ಮಾಡಿದ್ವಿ. ಅವತ್ತು ಅವ್ರು ಹೇಳಿದ್ರು 40% ಸಾವಯವ ಮಾಡ್ರಿ, ಇನ್ನು 60% ರಾಸಾಯನಿಕ ಮಾಡ್ರಿ ಅಂತ ಹೇಳಿದ್ರು. ಅವಾಗ ನಾನು ಎದ್ದು ಹೇಳ್ದೆ, ನಾನು ಈಗಲೂ ಹೇಳ್ತೀನಿ ಆಕಾಶವಾಣಿ ಮುಖಾಂತರ ಹೇಳ್ತೀನಿ, 1,000 ಗಿಡ ನಾನು ದಾಳಿಂಬೆ ಗಿಡ ಕೊಡ್ತೀನಿ ಅವ್ರಿಗೆ, ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತೀನಿ ನಾನು, ಎಷ್ಟನ್ನು ಖರ್ಚಾಗಲಿ ನಾನು ಮಾಡ್ತೀನಿ. ಅವ್ರು ಬರೋದು ಹೋಗೋದು 15 ದಿವಸಕ್ಕೆ ಒಂದ್ಸಲ ಆ ಖರ್ಚುನು ಕೊಡ್ತೀನಿ. ಬೆಳೆ ಚೆನ್ನಾಗಿ ಬಂದ್ಮೇಲೆ ತಲಾಕೆ ಅರ್ಧ ದುಡ್ಡು, ಅವ್ರಿಗೆ ಅರ್ಧ ನನಗೆ ಅರ್ಧ. ಬೆಳೆ ಬರಲಿಲ್ಲ ಅಂದ್ರೆ ಅದಕ್ಕೆ ಕಟ್ಟಿಕೊಡೋರು ಯಾರು? ಈಗೇನು ಹೇಳ್ಬಿಡ್ತಾರೆ ಬಂದು ಅದು ಅರ್ಧ ಹಾಕ್ರಿ. ಈಗ ಯಾವ್ದ್ರಾಗಿ ಬೆಳೆ ಬಂತು ಅಂತ ನಾವು ಹೆಂಗ್ ಲೆಕ್ಕ ಹಾಕ್ಬೇಕು? ರೈತರು ಇದ್ರಾಗ ಲಾಸ್ ಆಯ್ತಾ ಇಲ್ಲ ಅದ್ರಾಗ ಹೋಯ್ತಾ ಇದ್ರಾಗ ಹೋಯ್ತಾ ಅಂತ ಗೊತ್ತಾಗಲ್ಲ. ಹಂಗಾಗಿ ಮೊನ್ನೆ ನಾನು ಅದನ್ನೇ ಕೇಳಿದೆ ನಾನು ಅವ್ರಿಗೆ, ಹುಬ್ಳೇರಿಗೆ, ಇದನ್ನ ಹೇಳ್ಬೇಡ್ರಿ, ಒಂದ್ ಹೇಳ್ರಿ, ಇಲ್ಲ ಗೌರ್ಮೆಂಟ್ ಗೊಬ್ಬರ ಹೇಳ್ರಿ, ಇಲ್ಲ ಸಾವಯವ ಗೊಬ್ಬರ ಹೇಳ್ರಿ, ಯಾವ್ದಾರು ಒಂದ್ ಹೇಳ್ರಿ, ನಾವು ಯಾವ್ದ್ರಾಗ ಹೋಯ್ತು ಯಾವ್ದ್ರಾಗ ಬಂತು ಅದಕ್ಕೆ ನಾನು ಹೇಳ್ದೆ ಅವ್ರಿಗೆ ಹಂಗೆ ಮಾಡ್ರಿ ಅಂತ. ಅವ್ರು ಏನು ಮಾತಾಡ್ಲಿಲ್ಲ, ಏ ಹಂಗೆ ಅಲ್ಲಿ ಕಟ್ಕೊಡು ಮತ್ತೆ ಹೇಳಕ್ ಮಾತ್ರ ಮನೆಗ್ಯಾರ ಹೇಳ್ಬಾರ್ದಂಗೆ ಅಂತೇಳಿ ನಾನು ಇದನ್ನ ವಾದ ಮಾಡಿದೆ ಹೊರತಾಗಿ. ಅವತ್ತು ವಾದ ಮಾಡ್ತಿರ್ಗ ಆಮೇಲೆ ಹೇಳ್ದೆ ನಾನು, ಇಲ್ಲ ನಾವು ಮಾತಾಡ್ತೀವಿ ರೈತರು, ನಾವು ಕೇಳ್ಕೊಂಡು ನೀವು ಹೇಳ್ದಂಗಲ್ಲ ಕೇಳ್ಕೊಂಡು ಸುಮ್ಮನೆ ಕುತ್ಕಂತೀವಲ್ಲ, ಹಂಗಾಗಿ ನಾವು ರೈತರು ಲಾಸ್ ಆಗಿರೋದು ಅಂತ ಹೇಳ್ದೆ ನಾನು. ಈಗ ನಾವೇನಾದ್ರೆ ಈಗ ತೆನೆ ಮೆಕ್ಕೆಜೋಳ ತೆನೆ ಬರ್ತತ್ತಲ್ಲ, ಫೈನೇರ್ ತಗೊಂಡು ಬಂದಿದ್ರು ಮೊನ್ನೆ, 18-20 ಸಾಲ ಬರ್ತತೆ ಒಂದು ತೆನೆಗೆ ಲೈನು ಸುತ್ತ ಬರ್ತತೆ ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಇವತ್ತು ಎಲ್ಲನ ತೋರಿಸಿದ್ರೆ ನಾನು 5 ಎಕರೆ ಜಮೀನು ಬರ್ಕೊಡ್ತೀನಿ ಅವ್ರಿಗೆ, 14-16 ಸಾಲು ಬರ್ತದೆ ನಾನು ಎಲ್ಲ ಮೆಕ್ಕೆಜೋಳನ ಹಾಕಿದ್ದೀನಿ ಈಗ ಆಲ್ರೆಡಿ ನಂದ್ರಾಗ ಐತೆ. 18-20 ಸಾಲ ಬೆಳೀತೆ ಬರ್ತತೆ ಅಂತಂದ್ರೆ ಅದು ಸುಮ್ಮನೆ ರೈತರು ನಾವು ಯಾವತ್ತು ದಬ್ಬ ದಬ್ಬಾಗಿ ಬಿದ್ದ್ಬಿಡೋದು ಅದು ಎಲ್ಲ ರೋಗ ಬಂದ್ಬಿಡೋದು ಏನೋ ಒಂದು ಆಗ್ತದೆ. ಅವಾಗ ನಾವು ಅವನು ಹುಡ್ಕೊಂಡು ಹೋಗೋದಿಲ್ಲ ನಾವು ಅವ್ರನ್ನ, ಅವ್ರು ಇರಲ್ಲ ಕಂಪ್ನಿಯಾಗ. ಇಲ್ಲ ಕಣಪ್ಪ ಅವ್ನು ರಾಜೀನಾಮೆ ಕೊಟ್ಟು ಹೋದಾಗ್ಲೇನ ಇವಾಗಲೇ ಅದಕ್ಕೆ ಬೇರೆಯವ್ರು ಬಂದಿದ್ದಾರೆ ಅಂತಾರೆ. ಹಂಗಾಗಿ ಈ ಕಂಪ್ನಿಗಳವ್ರು ಒಂದು ಅರ್ಧ ಮೋಸ ಮಾಡ್ತಾರೆ ನಮ್ಮ ರೈತರಿಗೆ. ನಿಮ್ಮ ದಾಳಿಂಬೆ ಲಾಸ್ ಆಗಿದ್ದು ಏನು ರೋಗ ಬಂದು ಲಾಸ್ ಆಯ್ತು, ಏನು ಕಾರಣದಿಂದ ಆಯ್ತು? ರೋಗ ಬಂದೇ ಲಾಸ್ ಆಯ್ತು ನನ್ನ ದಾಳಿಂಬೆ. ನಾನು ಎಲ್ಲರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ಒಂದು 5 ಎಕರೆಗೆ ಒಂದು 40 ಲೋಡು ಮಾಮೂಲು ನಾನು ಹಸುಗಳು ಭಾಳ ಇದ್ದಾವೆ, ನೀವು ನೋಡಿದ್ರಲ್ಲ ಹಸುಗಳು ಎಲ್ಲ ಗೊಬ್ಬರ ಎಲ್ಲ ಓಡಿಸ್ತೆ, ಆಮೇಲೆ ಹೊಂಗೆ ಸರ್ಬೆಲ್ಲ ತಗೊಂಡು ಬಂದು ಮಾಡಿದೆ. ರೋಗನೇ ಏನು ಔಷಧ ಹೊಡೆದ್ರೂ ಕಂಟ್ರೋಲ್ ಆಗಲಿಲ್ಲ, ಕಂಟ್ರೋಲ್ ಆಗೋದು ಇಲ್ಲ ಅದು. ಅವೆಲ್ಲ ಫೋಟೋಗಳೆಲ್ಲ ನಾನು ಹಾಕಿದ್ದೀನಿ ಮೊನ್ನೆ ತೋಟಗಾರಿಕೆಗೆಲ್ಲ ಕೊಟ್ಟಿದ್ದೀನಿ. ಹಂಗಾಗಿ ಒಂದು 1/2 ಕೀಳಿಸ್ತೀನಿ ದಾಳಿಂಬೆ ಗಿಡ, 1/2 ಕೀಳಿಸಿ ಬೇರೆ ಏನಾದರೂ ಬೆಳೆ ಇಟ್ಕೊಮನ, ಇನ್ನು 1/2 ಇದ್ದೀನಿ ನೋಡೋಣ ಅಂತ ಇಟ್ಕೊ. ಮಾವಿನ ಗಿಡ ಇಟ್ಟಿದ್ದೀನಿ, ಅದು ಏನು ಕೇಳಲ್ಲ. ಮಾವಿನ ಗಿಡ ಒಂದು 200 ಮಾವಿನ ಗಿಡ ಇದಾವೆ. ಫಸ್ಟ್ನೇ ಬೆಳೆ ಒಂದು 25,000 ಬಂತು ನನಗೆ. ಏನೊಂದಿಲ್ಲ, ನಾನು ನೀರು ಬಿಟ್ಟಿಲ್ಲ, ಏನೊಂದಿಲ್ಲ. ಅಂತ ವ್ಯವನ್ನ ಬೆಳ್ಕೋಬೇಕು. ಈ ದಾಳಿಂಬೆ ಮೇಲೆ ಏನು ಹೋಗ್ತೀವೋ, ರೈತರು ಲಾಸ್ ಆಗೋದು. ಅದರಾಗೆ ಯಾರೋ ಒಬ್ರು ಬೆಳೀತಾರೆ, ನಮ್ಮ ದೊಡ್ಡೋಳಾರ್ತಿ ಭೀಮರೆಡ್ಡಿ ಅಂತ ಇದ್ದಾರೆ, ಅವ್ರು ಎಡಗೈಗೆ ಬಿಸಾಕಿದ್ರು ಬೆಳೆ ಆಗ್ತದೆ. ಸುಮ್ಮನೆ ಎಡಗೈಗೆ ಬಿಸಾಕಿದ್ರೆ ಅದು ಬೆಳೆ ಆಗ್ತದೆ ಆತನಿಗೆ. ಅದೊಂದು ಕೈ ಎತ್ತು ಬಂದೈತೆ ಆತಗೆ, ಬೇರೆ ಏನು ಬೆಳಿಟ್ರೂ ಆತಗೂ ಹತ್ತಲ್ಲ. ಇದು ರೈತರಿಗೆ ಒಂಥರ ಹಿಂಗಾಗ್ತದೆ. ಆಮೇಲೆ ನಾವು ರೈತರಿಗೆ ಯಾಕೆ ನಾವು ಸಾಲಗಾರರಾಗ್ತೀವಿ ಅಂತಂದರೆ, ಬುದ್ಧಿವಂತರದಾರೆ. ಬುದ್ಧಿವಂತರು ಏನು ಮಾಡ್ತಾರಂದ್ರೆ, ಏನೇ ಒಂದು ಹಬ್ಬ ಉಣ್ಣೆ ಏನೇ ಒಂದು ಹಬ್ಬ ಬಂದರೆ ಒಂದು ಕೆಜಿ ಬೇಳೆ ತಗೊಂತಾರೆ, ಒಂದು ಕೆಜಿ ಬೆಲ್ಲ ತಗೊಂತಾರೆ, ಸ್ವಲ್ಪ ಇದಿಟ್ಟು ತಗೊಂಡು ಹೋಳಿಗೆ ಮಾಡಿ ಹಬ್ಬ ಮಾಡ್ತಾರೆ. ನಾವು ಹಂಗಲ್ಲ, ನೆಂಟರು ಬಂದಿದ್ರೆ ತಗೋಬೋ ಒಂದು 5 ಕೆಜಿ ಮಟನ್. ಹಿಂಗಾಗಿ ನಾವು ಹಿಂದಕ್ಕೆ ಹೋಗ್ತೇವೆ ಹೊರತು, ನಾವು ಸ್ವಲ್ಪ ಖರ್ಚಿನಾಗ ಉಳಿಸ್ಕೊಂಡ್ರೆ ಮಾತ್ರ ನಾವು ರೈತರ ಮುಂದಕ್ಕೆ ಬರೋಕ್ಕೆ ಸಾಧ್ಯ. ನಾವು ಖರ್ಚು ಕಡಿಮೆ ಮಾಡ್ಕೋಬೇಕು, ಊರು ಮುಂದಕ್ಕೆ ಹೋಗಿ ಕುತ್ಕೊಂಬೋದು ಕೈ ಬಿಡಬೇಕು. ಆಮೇಲೆ ನಾವು ಫಸ್ಟ್ ನಾನು ಹೇಳೋದಂದ್ರೆ, ನಾವು ರೈತರು ರಾಜಕೀಯ ಕೈ ಬಿಡಬೇಕು. ನಾನು ಹೇಳೋದು ಇದೊಂದೇ ಸುಮ್ಮ, ಯಾಕಂದ್ರೆ ರಾಜಕೀಯ ಬಳಸಬಾರ್ದಂಗೆ ಆದ್ರೆ ಹೇಳ್ತೀನಿ, ಅದನ್ನ ಕೈ ಬಿಡ್ಬೇಕು. ನಾವು ಹೋಗಿ ಅಲ್ಲಿ ಕುತ್ಕೊಂಡಾಗ ಅವ್ನು ಹಿಂಗೆಂಬೋದು ಇವ್ರನ್ನ, ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಯಾವತ್ತೋ ಒಂದು ದಿವಸ ದೇವ್ರ ಕೊಟ್ಟೆ ಕೊಡ್ತಾನೆ, ನಾವು ಮುಂದಾಗ್ತೀವಿ ರೈತರ ಕೆಲಸದಾಗ ಮಾತ್ರ. ನೀವೆಲ್ಲ ನಿಮ್ ಜಮೀನಲ್ಲಿ ರಾಸಾಯನಿಕ ಕೃಷಿ ಅಳವಡಿಸ್ಕೊಂಡಿದ್ರೆ ಅಥವಾ ಸಾವಯವ ಕೃಷಿನೇ ಅಳವಡಿಸ್ಕೊಂಡಿದ್ರೆ? ಮೊದಲು ನಾವು ರಾಸಾಯನಿಕದಾಗೆ ಮಾಡ್ತಿದ್ವಿ. ಸುಭಾಷ್ ಪಾಳ್ಯಕರ್ ಫಸ್ಟ್ ನಮ್ಮ ಇದಕ್ಕೆ ಕರ್ನಾಟಕಕ್ಕೆ ಬಂದಾಗ ನಾನು 200 ರೂಪಾಯಿ ಕಟ್ಟಿ 3 ದಿವಸ ಟ್ರೈನಿಂಗ್ ಹೋಗಿದ್ದೆ. ನಾನು ನಮ್ಮ ಇದ್ರಾಗ ಯಾರು ಹೋಗಿದ್ರು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ನಾನಂತೂ ಹೋಗಿದ್ದೆ ಬೆಂಗಳೂರಿಗೆ ಹೋಗಿ 3 ದಿವಸ ಟ್ರೈನಿಂಗ್ ತಗೊಂಡು ಬಂದು ನಾನು ಸಾವಯವ ಕೃಷಿನೇ ಮಾಡ್ತಿದ್ದೆ. ನಾನು 1 ವರ್ಷ ಮಾಡಿದೆ, 1 ವರ್ಷ 2 ವರ್ಷ ನಾನು ಮಾಡಿದೆ. ಅದನ್ನ ಸ್ವಲ್ಪ ಸುಧಾರಣೆ ಇರ್ಬೇಕು ರೈತನಿಗೆ, ಮನುಷ್ಯನಿಗೆ. ಅದನ್ನ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಸ್ವಲ್ಪ ಸುಧಾರಣೆ ತಗೊಂಡು ಮಾಡಿದ್ರೆ ಪರವಿಲ್ಲ, ಅದು ವರ್ಕೌಟ್ ಆಗ್ತದೆ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಬಂಡವಾಳ ಹಾಕಂಗಿಲ್ಲಲ್ಲ, 5,000 ಕಡಿಮೆ ಬೆಳೀಲಿ, ಏನು ಗಂಟು ಹೋಗೋದು. 5 ಎಕರೆಗೆ 20,000 ಬೆಳೀತತ್ತ, ಬರೀ 10,000 ಬೆಳೀಲಿ. ಈ 10,000 ಗೊಬ್ಬರ ಔಷಧಿಯಲ್ಲಿ ಹೊಡೆದಿರ್ತೀವಲ್ಲ. ಹಂಗಾಗಿ ಆಮೇಲೆ ನಾವು ಸಾವಯವ ಕೃಷಿಯಾಗಿ ಬೆಳೆದಿದ್ದು ಹುಡುಕೆ ಬರ್ತಾರೆ, ಅದನ್ನ ಯಾತಕ್ಕೆ ಆಗಲಿ ಹುಡುಕೆ ಬರ್ತಾರೆ. ನಾನು ಎಲ್ಲ ಇದರಲ್ಲಿ ಬೆಳೆದಿದ್ದೀನಿ. ಆಮೇಲೆ ಒಂದು ಕವರ್ಗಳು ಮಾಡಿದ್ದೆ ನಾನು, ದೊಡ್ಡವು, ಒಂದು 30-40 ಕೆಜಿ ಇಡಿಸಷ್ಟು ಕವರ್ಗಳು. ಆ ಕವರ್ಗಳನ್ನು ತರಕಾರಿ ಬೆಳೆದಿದ್ದೀನಿ ಸಾವಯವದ ಇದ್ರಾಗೆ, ಭಾಳ ಚೆನ್ನಾಗಿ ಬಂದಿತ್ತು. ಅವಾಗೆಲ್ಲ ಕೃಷಿೋತ್ಸವ ಮಾಡಿಸಿದ್ದೆ, ಅದನ್ನು ಕೃಷಿ ಇಲಾಖೆ ತೋಟಗಾರಿಕೆ ಇದರಿಂದ ಮಾಡಿಸಿದ್ದೆ. ಮತ್ತೆ ಇವಾಗಲೂ ಸಾವಯವ ಕೃಷಿ ಮಾಡ್ತಾ ಇದ್ರ ಅಥವಾ ಈಗ ಮತ್ತೆ ರಾಸಾಯನಿಕ ಕೃಷಿಗೆ ಬಂದಿದ್ದೀರಾ? ಈಗ ನಾನು ಆಲ್ರೆಡಿ ಒಂದು 6 ಎಕರೆ ಸಾವಯವ ಕೃಷಿಯಲ್ಲೇ ಮಾಡ್ತಿದ್ದೆ. ಅದಕ್ಕೇನು ಗೊಬ್ಬರ ಗಿಬ್ಬರ ಏನೊಂದು ಹಾಕಿಲ್ಲ. ಯಾಕಪ್ಪ ಅಂದ್ರೆ ನಾವು ಈ ಮನೆಗೆ ತಿನ್ನಕ್ಕೆ ಆಮೇಲೆ ಕಾಳು ಕಡೆ ಬೆಳೆಯೋದೆಲ್ಲ ಅದಕ್ಕೆಲ್ಲ ಮಾಡ್ತಾ ಇದ್ದೀನಿ. ಈ ಮಾವಿಲಿ ದಾಳಿಂಬೆಗೆ ಮಾತ್ರ ಮಾಡಿದ್ದೆ ನಾನು ರಾಸಾಯನಿಕ. ಸಾವಯವ ಕೃಷಿ ಮಾಡಿದೆ, ಅದಕ್ಕೆ ಆಗ್ಲಿಲ್ಲ. ರಾಸಾಯನಿಕ ಮಾಡಿದೆ, ಅದಕ್ಕೂ ಆಗ್ಲಿಲ್ಲ, ಕೈ ಬಿಟ್ಟಿದ್ದೀನಿ ಅದನ್ನ. ಸುಮ್ಮನೆ ಆಯ್ತು. ಅದು ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ. ಈಗ ಯಾರಾದ್ರೂ ಸಾವಯವ ಕೃಷಿಗೆ ಹಿಂಗೆ ಮಾಡ್ತಾನಂತೆ, ಇಂದ ಎಕರೆಗೆ ಇಷ್ಟು ಬೆಳಿತಾನೆ ಅಂತ ಅಂದ್ರೆ, ಏ ನೋಡಿ ಬರೋಣ ಅಂತ ಅವ್ರು ಬಂದಾಗ ತೋರ್ಸಕ್ಬೇಕಲ್ಲ. ನಾವೆತ್ತೋ ನಿಮ್ಮ ಹತ್ರ ಸುಮ್ಮನೆ ಎತ್ತೋ ಮಾತಾಡಿ ಅದ್ಲಾಗ ಹೋಗ್ಬಿಟ್ರಲ್ಲ. ನಾವು ಅವ್ರು ಬಂದಾಗ ತೋರಿಸ್ಬೇಕು, ಇದನ್ನ ಹಿಂಗೆ ಬೆಳೆದಿದ್ದೀನಿ, ಇದು ಹಿಂಗೆ ಬೆಳೆದಿದ್ದೀನಿ, ಹಿಂಗೈತೆ ಅಂತ. ನಾನು ಅದೇ ನೀವು ಹೇಳಿದಾಗ ಸಾವಯವ ಕೃಷಿಗೆ ಬೆಳೆದಿದ್ದು ನಾನು ಅದನ್ನು 120 ಕೆಜಿ ಬೀಜಕ್ಕೆ 40 ಕ್ವಿಂಟಲ್ ಶೇಂಗಾ ಮಾರ 10,000 ರೂಪಾಯಿ ಮನೆ ಮುಂದೆ ತಗೊಂಡು ಹೋಗ್ಬಿಟ್ರು. ಆಮೇಲೆ ಇನ್ನೊಂದು 6-7 ಕ್ವಿಂಟಲ್ ನಮ್ಮ ಮರಿಗೆಲ್ಲ ಕೊಡೋದು, ನಾನು ಮಾಡೋದು ಎಲ್ಲ ಮಾಡ್ಕೊಂಡ್ವಿ. ಒಟ್ಟು ಒಂದು 45-46 ಕ್ವಿಂಟಲ್ ಶೇಂಗಾ ಬೆಳೆದಿದ್ದೆ ನಾನು. ಬರೀ 1 ಪಲ್ಲ 20 ಸೇರು ಬೀಜಕ್ಕೆ ಬೆಳಿಬಹುದು, ನಾವು ಮನಸ್ಸು ಮಾಡಬೇಕು. ಅದಕ್ಕೆ ಈ ಸಲ ಅದನ್ನ ತಂದು ಈ ಸಲ ಬೆಳೆದು ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ. ಕರೆಸಿ ಎಲ್ಲಾ ರೈತರಿಗೂ ಒಂದು ಸಂದರ್ಶನ ಕೊಡೋಣ. ಕೃಷಿ ಒಂದೇ ಅಂದ್ರೆ ನೀವು ಹೇಳ್ದಂಗೆ ಒಂದ್ಸರಿ ಲಾಸು, ಲಾಭ, ಕಷ್ಟ, ಸುಖಗಳೆಲ್ಲ ಇದ್ದೇ ಇರ್ತವೆ. ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬುಗಳು ಅಳವಡಿಸಬೇಕಪ್ಪ, ರೈತರು ಪ್ರಗತಿ ಕಾಣಬೇಕಂದ್ರೆ ಹೈನುಗಾರಿಕೆ ಮಾಡೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು, ಮೀನುಗಾರಿಕೆ ಮಾಡೋದು, ಏನಾದ್ರೂ ಒಂದು ಮಾಡ್ಬೇಕಂತಾರೆ. ನೀವೇನಾದ್ರೂ ಉಪಕಸಬುಗಳು ಮಾಡ್ತಾ ಇದ್ರ? ನಾನು ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಮೀನು ಸಾಕಿದ್ದೀನಿ. ಮಾರಿಕಣಿಮ್ಗೆ ಹೋಗಿ ನಾನು ಮೀನು ಮರಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ನಾವಂದ್ರೆ ಮೀನು ಮರಿ ಅಂದ್ರೆ ನಾವು ಕೊಂಡ್ಕೊಂಬಲ್ಲ. ನಾವೀಗೇನು ನಾವು ಮನೆಗೆ ಬೇಕೇ ಬೇಕಲ್ಲ. ಅವರು ಇವ್ರು ಯಾರು ಬಂದಾಗ ನಾವು ನಾನು ಈ ಮಟನ್ನು ಚಿಕನ್ ಅಂತವೆಲ್ಲ ನಮ್ಮ ಮನೆಗೆ ತಿನ್ನಲ್ಲ, ನಾವು ಮಾಡಿಸಲ್ಲ ಅದನ್ನು. ಯಾರಾದರೂ ಬಂದಾಗ ಸರ್ ಮೀನು ಸಾರು ಮಾಡಿಸ್ತೀನಿ ಬರ್ರಿ, ಅಷ್ಟೇ. ಹಂಗೆ ಇಟ್ಕೊಂಡು ನಾನು ಮೀನು ಸಾಕಿದ್ದೀನಿ ಆಲ್ರೆಡಿ. ಇನ್ನು ಪಟ್ಲಿಗಳು ಸಾಕಿದ್ದೀನಿ, ಪಟ್ಲಿ ಇದಾವೆ, ಹಸುಗಳಿದಾವೆ. ಅದೇ ಇನ್ನೇನು ಕುಲ್ಕಸಬು, ನಾವು ಕೋಳಿ ಪಳ ಅಂತವೆಲ್ಲ ಸಾಕಲ್ಲ, ನಮ್ಮ ಮನೆಗೆ ತಿನ್ನಲ್ಲ, ಸಾಕಲ್ಲ. ಹಂಗಾಗಿ ಮುಂದೆ ನೋಡೋಣಂತೆ, ದೇವರು ಅನುಕೂಲ ಮಾಡೋಣ, ಆದರೆ ಏನೋ ದಾರಿ ಮಾಡೋಣಂತೆ. ಮಾಡ್ಬೋದು ಸರ್, ಜನ ಇರಬೇಕು. ನಾವು ಏನೇ ಒಂದು ಮಾಡ್ತೀವಿ ಅಂದ್ರೂ ಮನೆಗೆ ಮಾಡೋರು ಇರಬೇಕು. ಜೊತೆಗೆ ನಾವು ಕೂಲಿನೇ ಇಟ್ಟು ಮಾಡಿಸ್ತೀವಿ ಅಂದ್ರೆ ಲಾಸ್ ಆಗ್ತದೆ. ಎಲ್ಲ ಪ್ರತಿಯೊಂದು ಕೂಲಿಗೆ ಇಟ್ಟು ನಾವು ಲೇಬರ್ ಇಟ್ಕೊಂಡೇ ಮಾಡಿಸ್ಬೇಕಂದ್ರೆ ಲಾಸ್ ಆಗ್ತದೆ. ಈಗ ಒಂದು ಆಕಳ ಕರೆಯಂಗೆ 50 ರೂಪಾಯಿ ಕೊಡ್ಬೇಕು, ಒಂದು ಹಸು ಸುಮ್ಮನೆ ಕರೆದೋಗ್ಬಿಟ್ರೆ 50 ರೂಪಾಯಿ ಕೊಡ್ಬೇಕು, ಅವ್ನು ಸಗಣಿ ತೆಗೆದಾಕೋದು, ಅದು ಎಲ್ಲ ಸುಮ್ಮನೆ ಅದು ಖರ್ಚುಗಳು ಇದ್ದೇ ಇರ್ತವೆ. ಲಾಭ ಎಷ್ಟಿರ್ತತ್ತೋ ಕಷ್ಟನೂ ಅಷ್ಟಿರ್ತದೆ. ಕಷ್ಟ ನಾವು ಎಷ್ಟು ಕಷ್ಟ ಮಾಡ್ತೋ ಅಷ್ಟು ನಾವು ಸಲೀಸಾಗಿ ಸುಖವಾಗಿ ಇರ್ಬೋದು. ರೈತರ ಬಗ್ಗೆ ಅಂದ್ರೆ ನಾವು ಪ್ರತಿಯೊಂದನ್ನು ಕೂಲಿ ಇಟ್ಟು ಮಾಡಿಸಿದಾಗ ರೈತರಿಗೆ ಲಾಸ್ ಆಗುತ್ತೆ. ಮನೇಲಿ ಮಾಡಾರ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಮನೇಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಈಗ ನಾವು 4 ಜನ ಅಣ್ಣ ತಮ್ಮಗಳು, ಒಬ್ಬ ತಮ್ಮನಿಗೆ 2 ಗಂಡು ಮಕ್ಕಳು, ಇನ್ನೊಬ್ಬ ತಮ್ಮನಿಗೆ 2 ಹೆಣ್ಣು ಹುಡುಗರು, ಒಬ್ಬ ಗಂಡು ಮಗ. ನನಗೆ ಗಂಡು ಹುಡುಗರು ಇಬ್ರು ಮಕ್ಳಿಗೆ ಮದುವೆ ಮಾಡಿದೀನಿ, ನಮ್ಮ ಮನೆಯವ್ರು ಇರ್ತಾರೆ, ಅವ್ರವ್ರ ಕೆಲಸ ಅವ್ರು ಎದ್ದೇಳ್ತಿದ್ದಂಗೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ಬಿಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಬಿಡ್ತಾರೆ. ನಾನು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಅಂತ ನಾನು ನೈಟ್ ಕೆಲಸ ನಂದು. ನೈಟ್ ಏನಾಯ್ತಾ ಗಿಡಗಳಿಗೆಲ್ಲ ನೀರು ಬಿಡೋದು, ಸಸಿಗಳಿಗೆಲ್ಲ ನೀರು ಬಿಡೋದು. ಅವರು ಹಗಲೆಲ್ಲ ಕೆಲಸ ಮಾಡಿರ್ತಾರೆ, ಮಕ್ಕಂಡಿರ್ತಾರೆ, ನನ್ನ ಕೆಲಸ ನಾನು ರಾತ್ರಿಗೆ ಅವ್ರ ಹಗಲತ್ತು ಎಷ್ಟು ಮಾಡ್ತಾರೆ ರಾತ್ರಿ ಕಷ್ಟ ಮಾಡ್ತೀನಿ, ಯಾಕೆ ಬಡ ಹೇಳಂಗಿಲ್ಲ ಅಲ್ಲ. ಹಗಲತ್ತು ಅವ್ರು ಎಷ್ಟು ಮಾಡ್ತಾರೆ ರಾತ್ರಿಗೆ ನಾನು ಅಷ್ಟು ಕೆಲಸ ಮಾಡ್ತೀನಿ, ಮತ್ತು ಬೆಳಗ್ಗೆ ನನ್ನ ಕೆಲಸಕ್ಕೆ ನಾನು ಗೊಬ್ಬರನೋ ಮದ್ದು ಇದು ಕೂಲಿಯರ್ಗೋ ನಾಲ್ಯರ್ಗೋ ಅದನ್ನು ನೋಡ್ಕೊಬೇಕು, ವ್ಯವಸ್ಥೆ ಮಾಡ್ಕೊಂತೀನಿ ನಾನು. ಇಷ್ಟು ನಾನು ಮೊದಲು ರಾಜಕೀಯದಾಗ ಇದ್ದೆ, ಅದ್ರಗೇನು ಸುಮ್ಮನೆ ಬರೇ ಬಟ್ಟೆಗಳಾಕೊಂಡು ಹೋಗ್ತಿರೋದೆ, ಮನೆಗೆ ಆತಿದ್ದಿರಲ್ಲ. ಹಂಗಾಗಿ ನಮ್ಮ ರೈತರಿಗೆ ಹೇಳೋದು ಇಷ್ಟೊಂದೇ, ನಾನು ಸುಮ್ಮನೆ ಬಡಾಗಿ ಹೇಳಿ ಸುಮ್ಮನೆ ಆ ಅವ್ರ ಹಿಂದ್ಗಡೆ ಇವ್ರ ಹಿಂದ್ಗಡೆ ಹೋದ್ರೆ ನಮ್ಗೇನು ಉಳಿಯಲ್ಲ. ನಮ್ಮ ಜಮೀನಾಗೆ ಸುಮ್ಮನೆ ಒಂದು ಕಲ್ಲು ತೆಗೆದಾಕಿದ್ರೆ ಆ ಜಮೀನು ಹಸನ ಕಾಣ್ತದೆ ಇಷ್ಟೇ. ಆಮೇಲೆ ಅಲ್ಲಿ ದಾರಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಸಗಣಿ ತಗೊಂಡೋಗಿ ನಮ್ಮ ಹೊಲ್ದಾಗ ಹಾಕಿದ್ರೆ ಅಲ್ಲೊಂದು ಗಿಡ ಯಾತಿದ್ದು ಒಂದು ಕಡಲೆ ಗಿಡ ಬೆಳೆದ್ರೆ ಚೆನ್ನಾಗಿರ್ತದೆ. ಇಷ್ಟು ನಾನು ರೈತರಿಗೆ ಹೇಳಕ್ಕೆ ನಾನು ಬಯಸ್ತಿದ್ದೀನಿ. ನಿಮ್ಮ ಜಮೀನಿಗೆ ಬೇಕಾದಷ್ಟೆಲ್ಲ ಗೊಬ್ಬರ ನೀವೇ ಜಾನುವಾರುಗಳ ಸಾಕಾಣಿಕೆ ಮಾಡಿ ಉತ್ಪಾದನೆ ಮಾಡ್ಕೊಂಡ್ರೆ ಅಥವಾ ಹೊರಗಡೆ ಕೊಂಡ್ಕೊಂತೀರಿ? ಇಲ್ಲ ಸರ್, ನನ್ನ ಗೊಬ್ಬರ ನನಗೆ ಮಸ್ತ್ ಆಗ್ತದೆ. ನನ್ನ ತಮ್ಮನಿಗೂ ಕೊಡ್ತೀನಿ, ಇನ್ನು ಅವನಿಗೆ ಹಸುಗಳು ಸಾಕಿಲ್ಲ ಅವನು, ಅವನಿಗೂ ನನ್ನ ನಾನೇ ಇದ್ರಾಗೆ ಹೊಡ್ಕೊಳ್ಳಪ್ಪ ನೀನು ಅಂತೇಳಿ ಅವನಿಗೆ ನಾನು ದಾಳಿಂಬೆಗೆ ಆಮೇಲೆ ಮೆಕ್ಕೆಜೋಳಕ್ಕೆ ನನ್ನ ಗೊಬ್ಬರನೇ ಅವನು ಕೊಡಿಸ್ತೀನಿ. ಗೊಬ್ಬರ ಏನು ಮಸ್ತ್ ಆಗ್ತದೆ, ನಮ್ದೇ ಸರ್ ಹೋಗ್ತದೆ ಗೊಬ್ಬರ. ನಾನು ಬೇರೆ ಕಡೆಯಿಂದ ತಗೊಂಡು ಬರಲ್ಲ. ಬೇರೆ ಕಡೆ ಗೊಬ್ಬರನೂ ತಗೊಬರ್ಬೇಕು, ಮತ್ತು ಕೂಲಿಯರ್ಗೂ ಇಡಬೇಕು, ಅದೆಲ್ಲ ಮಾಡಬೇಕು, ಮತ್ತು ಹಾಲು ಕೊಂಡ್ಕೊಬರ್ಬೇಕು, ಆಮೇಲೆ ಮೀನು ಕೊಂಡು ಪ್ರತಿಯೊಂದು ತರಕಾರಿ ಕೊಂಡ್ಕೊಬರ್ಬೇಕಂದ್ರೆ ಅವಾಗ ರೈತ ಅಲ್ಲೇ ಸುಮ್ಮನೆ ಅಲ್ಲೇ ಇರ್ತಾನೆ, ಅವ್ನು ಮುಂದಕ್ಕೆ ಬರೋಕ್ಕಾಗಲ್ಲ. ಹಂಗಾಗಿ ಅವಾಗ ಬ್ಯಾಂಕ್ನಾಗ ಸಾಲ ಮಾಡೋದು, ಅಲ್ಲಿ ಸಾಲ ಮಾಡೋದು, ಇಲ್ಲಿ ಹಿಂಗೆ ಹಂಗೆ ಇರ್ತದೆ. ನಮ್ಮ ಕೆಲಸ ನಮ್ಮ ಒಟ್ಟಿಗೆ ಏನು ಬೇಕು ಒಂದು ಅರ್ಧಕ್ಕಾದರೂ ನಾವು ದುಡ್ಕೊಂಡ್ರೆ ಇನ್ನು ಅರ್ಧಕ್ಕೆ ಅಲ್ಲಿ ಬೆಳ್ಕೊಂಡು ಏನೋ ಮಾಡ್ಕೊಂಬ ಇದನ್ನು ಮಾಡ್ಬೋದು ಸರ್. ನಾವು ಈಗ ಅರಣ್ಯ ಕೃಷಿನೂ ಮಾಡ್ತಾ ಇದ್ರಲ್ಲ ಈ ಕೃಷಿ ಜೊತೆಗೆ, ಇದರಿಂದ ಏನು ಅನುಕೂಲ ಅನ್ಸುತ್ತೆ? ಈಗ ಅರಣ್ಯ ಕೃಷಿ ಯಾಕೆ ಮಾಡಬೇಕು ಅಂತಂದರೆ, ಮನೆಗೆ ಒಂದು ಉದ್ಯೋಗಸ್ಥರು ಇರ್ತಾರೆ, ಅವ್ರು ರಿಟೈರ್ಡ್ ಆದಾಗ ಅವ್ರಿಗೆ ಮಾಮೂಲು ಪೆನ್ಷನ್ ಬಂದ್ಬಿಡ್ತದೆ. ಒಂದ್ಸಲ ಒಂದು 15 ಲಕ್ಷ, 20 ಲಕ್ಷ, 10 ಲಕ್ಷ ಅವ್ರವ್ರ ಕೆಲಸದ ಲೆಕ್ಕದ ಪ್ರಕಾರ ಅವ್ರಿಗೆ ಬಂದ್ಬಿಡ್ತದೆ. ನಮಗೆ ರೈತರು ರಿಟೈರ್ಡ್ ಆಗೋದು ಯಾವಾಗ? ನಮ್ಗೆ ರಿಟೈರ್ಡ್ ಆಗಲ್ಲ. ನಾವು ಯಾವುದನ್ನು ಒಂದು ಬೆಳೆ ಬೆಳೆದಾಗ ಅದೇ ಬಂಪರ್ ಬೆಳೆ ಬಂದ್ಬಿಡ್ತು, ನಮಗೆ ಪೆನ್ಷನ್ ಬಂತು ಅಂತ ಅಂದ್ಕೊಂತೀವಿ. ಹಂಗಾಗಿ ನಾವು ವೇಸ್ಟ್ ಜಮೀನು ಸುತ್ತ ಏನು ವೇಸ್ಟ್ ಇರ್ತದೋ ಎಲ್ಲ ಒಂದಾಗೆ ಒಂದು ಕನಿಷ್ಠ ನಮ್ಮ ಕೈಲಾದ 100 ಮರ ಬೆಳೆಸಿದ್ರೆ ಸಾಕು. 100 ಮರ ಬೆಳೆಸಿದ್ರೆ ನಾವು ಅದು ಸ್ವಲ್ಪ ನಮ್ಮ ವಯಸ್ಸಾಗೋತ್ತಿಗೆ ಅದು ದುಡ್ಡು ಒಂದ್ಸಲ ಬರುತ್ತೆ. ನಾವು ಬ್ಯಾಂಕ್ನಾಗ ಫಿಕ್ಸೆಡ್ ಇಡ್ತೀವ, ನಮ್ಮ ಕೈಲಿ ಫಿಕ್ಸೆಡ್ ಇಡೋಕ್ಕಾಗಲ್ಲ. ನಾವು ಇಟ್ಟರು ಅದನ್ನ ಯಾತಕ್ಕೆ ಅದ್ರ ಮೇಲೆ ಸಾಲ ತಗೊಂತೀವ, ಬಾಂಡ್ ಇಟ್ಟ ಬಾಂಡ್ ಮೇಲೆ ಸಾಲ, ಇದ್ರ ಮೇಲೆ ಯಾರು ಸಾಲ ತಗೋಕ್ ಬರಲ್ಲ. ಹಂಗಾಗಿ ಒಂದ್ಸಲ ದುಡ್ಡು ಬರ್ತೈತಿ. ಒಂದ್ಸಲ ಬಂದಾಗ ಏನೋ ಒಂದು ಅವತ್ತಿನ ಕಾಲಕ್ಕೆ ಬಂದಾಗ ಒಳ್ಳೇದೊಂದು ಮನೆ ಕಟ್ಕೋಬಹುದು, ಒಂದೆರಡು ಮದುವೆ ಮಾಡ್ಕೋಬಹುದು, ಏನೋ ಒಂದಿಷ್ಟು ಬಂಗಾರ ಕೊಂಡ್ಕೊಂಡು ಹಾಕೋಬಹುದು. ಈಗ ಮಾಮೂಲು ಬೆಳೆದು ಬೆಳೆದು ಹಾಕೋಬೇಕಂತ ಆಗಲ್ಲ ರೈತರ ಕೈಲಿ. ಯಾರೋ ಒಬ್ಬ ರೈತರು ಹಾಕೊಂಡಿರ್ತಾರೆ, ಬೆಳೀತಾರೆ, ಅವ್ರು ಹಾಕೊಂಡಿರ್ತಾರೆ. ಹಂಗಾಗಿ ಅದನ್ನ ಅದಕ್ಕೋಸ್ಕರ ನಾವು ಅರಣ್ಯದ ಕೃಷಿ ಮಾಡಬೇಕು ಅಂತ ಅದನ್ನ ಮನಸ್ಸಿನಾಗ ಬಂತು. ಅದನ್ನೆಲ್ಲ ನಾನು ಒಂದು ಒಟ್ಟು 1,000 ಗಿಡ ಹಾಕ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಫ್ರೀ ಕೊಡ್ತಾರೆ, ನಾವೇನು ದುಡ್ಡು ಕೊಡಂಗಿಲ್ಲ, ದೂಪಾಕಂಗಿಲ್ಲ, ಏನಿಲ್ಲ. ಅರಣ್ಯ ಇಲಾಖೆ ಫಾರೆಸ್ಟ್ ಇದ್ರಾಗ ಫ್ರೀ ಕೊಡ್ತಾರೆ. ಹೋಗೋದು ತಗೊಂಡು ಬಂದು ಹಾಕೊಂಡ್ರೆ ಚೆನ್ನಾಗಿ ಬೆಳೆಸಿದ್ರೆ ಅದಕ್ಕೆ ಅವ್ರು ದುಡ್ಡೂ ಕೊಡ್ತಾರೆ. ಒಂದು ಗಿಡಕ್ಕೆ ಇಷ್ಟು ಅಂತ 1-3 ವರ್ಷದ ದುಡ್ಡೂ ಕೊಡ್ತಾರೆ ನಮಗೆ. ಹಂಗಾಗಿ ಅರಣ್ಯ ಕೃಷಿ ಬೆಳೆಸ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ ನಮಗೆ, ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಅದು ಏನು ಕೇಳಲ್ಲ ನಮ್ಮನ್ನು, ಒಂದು ರೂಪಾಯಿ ಕೇಳಲ್ಲ, ಸುಮ್ಮನೆ ಅದ್ರ ಮಟ್ಟಿಗೆ ಸುಮ್ಮನೆ ಬೆಳೀತಿರ್ತದೆ. ಹಂಗಾಗಿ ಮಾಮೂಲು ಕಳ್ಳರು ಪಳ್ಳರು ಕಟ್ಕೊಂಡು ಹೋಗ್ತಾರೆ, ಕೆಲವೊಂದು ಹೋಗ್ತೇವೆ. ಮಾಮೂಲು ನಾವೀಗೇನು ತೆಂಗಿನ ಮರ ಹಾಕಿರ್ತೀವಿ ಅಂದ್ರೆ ಅದ್ರಾಗ ಒಂದು ಕಾಯಿ ಕೆಳಗುದ್ರಿ ಯಾರೊಬ್ರು ತಗೊಂಡು ಇಷ್ಟೇ ಅಂದ್ಕೊಂಡು ಸುಮ್ಮನೆ ನಾವು ಬೆಳ್ಕೊಂಡ್ರೆ ದೇವರು ಚೆನ್ನಾಗಿ ಮಾಡ್ತಾನೆ, ಅದು ಏನು ತೊಂದರೆ ಆಗಲ್ಲ. ರಂಗಪ್ಪ, ಇಷ್ಟು ಇದಾದ್ರೂ ನೀವು ಇಷ್ಟೊಂದು ಚೆನ್ನಾಗಿ ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ, ಈಗ ನೋಡಿದ್ರು ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರ? ಅವರು ಯಾಕೆ ಹೋಗ್ತಾರಂದ್ರೆ, ನಾವು ಸ್ವಲ್ಪ ಮೊದಲಿಂದಾನೆ ಅದ್ಗಾಕಿ ಅವ್ರು ಹೋಗಿ ಈಗ ಒಂದು ಈಗ ನಾವು ಹಸುಗಳು ಹಡ್ಕೊಂಡು ಹೋಗ್ತೀವಿ ಅನ್ಸ, ಈಗ ನನ್ನ ಮನೆ ಹಸು ಹೊಡ್ಕೊಂಡು ಅದನ್ನ ಅದು ಒಂದು ಹೊಲ್ದಾಗ ಹೋಗ್ಬಿಡ್ತದೆ, ಅದನ್ನ ಹಂಗೆ ಕೈಬಿಟ್ರೆ ಅಂದೇ ಹಂಗೆ ಹೋಗ್ಬಿಡ್ತದೆ. ಅದನ್ನ ಹಿಂದಕ್ಕೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಬಗ್ಗಲ್ ಹಾಕೊಂಡು ಹಗ್ಗ ಕಟ್ಕೊಂಡು ಮುಗ್ದ ಇಟ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಹಂಗೆ ನಾವು ಹುಡುಗರು ಮಕ್ಕಳನ್ನಾದ್ರೂ ಅಲ್ಲಿ ಏನು ಅಲ್ಲಿ ಹೋಗಿ ಏನು ಅಡ್ರಾಕದು ಏನಿಲ್ಲಪ್ಪ. ಮೊನ್ನೆ ಕೊರೋನಾ ಬಂದು ನೋಡಿ ಎಷ್ಟು ಜನ ಸುಮ್ಮನೆ ಅದ್ವಾನ ಎಲ್ಲೆಂದ್ರಲ್ಲಿ ನಡ್ಕೊಂಡು ಬಂದರು. ಅವ್ರು ಔಷಧಿ ಏನೋ ಆ ಟಿವಿಯಾಗ ನೋಡಬಾರ್ದು, ಕಣ್ಣೀರು ಬರ್ತಾವೆ ಅವ್ರನ್ನೆಲ್ಲ. ಅವ್ರ ಔಷಧಿ ನೋಡಿ ಆ ದುಡ್ಡು ಬೇಡ, ಲಾಭನೂ ಬೇಡ, ಇಲ್ಲಿ ಇದ್ದಿದ್ದೇ ಸಾಕು. ನಮ್ಮ ಮನೆಗೆ ನಾವು ಕಷ್ಟಪಟ್ಟು ನಮ್ಮ ಜಮೀನುಗಳಾಗ ಮಾಡ್ಕೊಂಡು ಮಸ್ತಾಗಿ ಇಲ್ಲೇ ದಂಡಿಗೆ ಹೆಚ್ಚು ಸ್ವಾಮಿ. ಇಲ್ಲೇನು ಹಳ್ಳಿಗಳಾಗ ನಮಗೆ ರೈತರ್ತಾಗ ಏನು ಕೂಲಿ ಸಿಗಲ್ಲ, ಇಲ್ಲೇ 300-400 ರೂಪಾಯಿ ಕೊಡ್ತಾರೆ, ಆರಾಮಾಗಿ ಊಟಕ್ಕೆ ಇಡ್ತಾರೆ, ಮಂತಕ್ಕೆ ತಗೊಂಡು ಬೈಕ್ನ ಕರ್ಕೊಂಡು ಹೋಗ್ತಾರೆ, ತಿರ್ಗಿ ಬೈಕ್ನ ಕರ್ಕೊಂಡ್ಬಂದು ಮಂತಕ್ಕೆ ಬಿಡ್ತಾರೆ. ಆಮೇಲೆ ಎಂಥದ್ದು ಬೀಡಿ ಪಡಿಸಿ ಅದ್ರೆ ಬೀಡಿ ಕೊಡಿಸ್ತಾರೆ. ನಾನು ಯಾತದ್ದು ಬೇಕಂದ್ರೆ ಮಂದಿ ನಿದ್ದಿತ್ತಾಗ ತಂದು ಕೊಡ್ತಾರೆ ಕೆಲಸ ಚೆನ್ನಾಗಿ ಮಾಡಿದ್ರೆ. ಅಲ್ಲಿ ಬೆಂಗಳೂರಿಗೆ ಹೋಗಿ ಏನು ಮಾಡ್ಬೇಕು? ಯಾವುದೇ ಕಾರಣಕ್ಕೂ ಹುಡುಗರು ಮನೆ ಬಿಟ್ಟು ಹೋಗ್ಬೇಡ್ರಿ. ಮನೆ ಬಿಟ್ಟು ಒಂದು ಸಲ ಉದಾಸಲು ದಾಟಿ ಹೋದ್ರ ಅವ್ರಷ್ಟೇ, ನಾವೇನು ತಿರುಗಿ ಮತ್ತೆ ಅವ್ರನ್ನ ಎಂಥ ಮುಗ್ದಾಣಿಟ್ಕೊಂಡು ಕಿತ್ಕೊಂಡು ಹೋಗ್ಬಿಡ್ತದೆ ಅದು. ಹಂಗಾಗಿ ಮನೆ ಮಕ್ಕಳಾಗಿ ತಂದೆ ತಾಯಿಗೆ ಹೆಸರು ಬರ್ಬೇಕಂದ್ರೆ ಚೆನ್ನಾಗಿ ಮಾಡ್ಕೊಂಡು ಒಬ್ಬ ರೈತರಾಗಿ ಚೆನ್ನಾಗಿ ದುಡ್ಕೊಂಡು ದೇಶಕ್ಕೊಂದು ಹೆಸರು ತಗೊಂಡು ಬರ್ರಿ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಸಂತೋಷ ಆಗತ್ತೆ ಸರ್. ಯಾರು ಕೇಳ್ಬೇಕು ಅದು ಹೇಳ್ಬಾರ್ದು ಹೇಳ್ಬೇಕೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ ನಾನು. ಒಬ್ಬ ಸನ್ಯಾಸಿ ಇದ್ದಂತ, ಒಬ್ಬ ಸನ್ಯಾಸಿ ಊರಾಗೆ, ಹಗಲೆಲ್ಲ ಊರಾಗೆಲ್ಲ ತಿರುಗಾಡ್ಕೊಂಡು ಬಂದ್ಬಿಡೋದು, ಆರಾಮಾಗಿ ಕೆಂಪು ಬಟ್ಟೆ ಹಾಕೊಂಡು ಆರಾಮಾಗಿ ಬಂದ್ಬಿಡೋದು. ಈ ತೊರೆ ಬರ್ತತ್ತ, ಅಲ್ಲಿಗೆ ಹೋಗೋದು, ಕ್ಲೀನಾಗಿ ಸ್ನಾನ ಮಾಡೋದು, ಬಟ್ಟೆ ಹಾಕೊಂಬೋದು, ಒಂದು ನಾಲ್ಕು ಮನೆ ತಗ ಇಸ್ಕೊಬಂದು ಊಟ ಮಾಡಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಬೋದು. ನಾನು ರೈತ, ಹಗಲೆಲ್ಲ ಕೆಲಸ ಮಾಡಿ ಬಟ್ಟೆಗಳೆಲ್ಲ ಮಾಸಿರ್ತೇವೆ, ಹೋಗಲ್ಲ ಉಸ್ ಅಂತ ಸುಮ್ಮನೆ ಅಲ್ಲಿ ಕೂತ್ಕೊಂಡ್ರೆ ಆತ ಸನ್ಯಾಸ ಅಂತಿದ್ದಂತೆ, ಸನ್ಯಾಸಿ ಸೈ ಸೈ ಸಂಸಾರ ಚೀಸಿ ಅಂತ. ಅಂದರೆ ಸಂಸಾರ ಏನು ಯಾತಕ್ಕೂ ಬರಲ್ಲ, ನಾನು ಸನ್ಯಾಸಿ ಭಾಳ ಚೆನ್ನಾಗಿದ್ದೀನಿ ಅಂತ. ಆ ಟೈಮ್ನಾಗೆ ಒಂದು ವಾರ ಸೈಕ್ಲೋನ್ ಹಿಡ್ಕಂತಂತೆ, ಒಂದು ವಾರ ಕಂಟಿನ್ಯೂ ರಾತ್ರಿಗಳು ಪೂರ ಹಿಡ್ಕೊಬಿಡ್ತು. ಸನ್ಯಾಸಿ ಯಾರ ಮನೆಗೆ ಹೋಗ್ತಾನೆ ಊಟಕ್ಕೆ? ಯಾರು ಮತ್ತೆ ಹೋದ್ರೆ ಹೋಗ ಮರ, ನಾವಿನ್ನ ಕಟ್ಟಿಗೆ ತಂದಿಲ್ಲ, ಅದಿಲ್ಲ ಇದಿಲ್ಲ, ನಾವಿನ್ನ ಮಾಡಿಲ್ಲ, ನಿನಗೆ ಯಾರು ಇಡ್ತಾರೆ ತಾಯಿ ಮಂದ್ಲು. ಅದೇ ಹೋದ ರೈತ ಏನು ಮಾಡ್ದ, ಫಸ್ಟ್ ಕ್ಲಾಸಾಗಿ ಊಟ ಮಾಡ್ದ, ಒಳ್ಳೆ ಬಟ್ಟೆ ಹಾಕೊಂಡು ಸ್ನಾನ ಮಾಡಿ ಊಟ ಮಾಡಿ ಬಟ್ಟೆ ಹಾಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು. ಅವಾಗ ಅಂದಂತ ಸನ್ಯಾಸಿ, ಸಂಸಾರ ಸೈ ಸೈ ಸನ್ಯಾಸಿ ಸಿ ಸಿ ಅಂತ. ಇದು ಒಂದು ಉದಾಹರಣೆ, ರೈತ ಹೆಂಗಿರ್ಬಹುದು ಅಂತ. ಯಾರಿಗೂ ಅಂಜಂಗಿಲ್ಲ, ನಾವು ಫಸ್ಟ್ ಕ್ಲಾಸಾಗಿ ಇರ್ಬೋದು. ಸ್ವಲ್ಪ ಕಷ್ಟ ಮಾಮೂಲಿ ಇರ್ತತೆ, ನಾವು ಕಷ್ಟಪಟ್ಟು ಮಾಡಿದ್ರೆ ದೇವ್ರ ಒಂದ್ ಬೆಳೆ ಅಲ್ಲ ಒಂದ್ ಬೆಳೆ ಕೊಟ್ಟೆ ಕೊಡ್ತಾನೆ. ನಾವು ಸುಖವಾಗಿರ್ತೀವಿ, ರೈತರು ಹೆಂಡ್ರು ಮಕ್ಕಳು ಎಲ್ಲ ಮಟ್ಸೋಕ್ ಸಂಸಾರ ಸುಖವಾಗಿ ನಡ್ಸ್ಕೊಂಡು ಆರಾಮಾಗಿರ್ಬೋದು. ಇದಿಷ್ಟು ಹೇಳ್ಬೋದು ಸನ್. ರಂಗಪ್ಪ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನನ್ನ ಈಗ ಸಂಪರ್ಕ ಮಾಡ್ಬೇಕಂದ್ರೆ ಚಳ್ಳಕೆರೆ ತಾಲೂಕು ಗುಡಿಹಳ್ಳಿ ತಳುಕೋಬಳಿ. ಈಗ ನನ್ನ ನಂಬರ್ ಹೇಳ್ತೀನಿ ನಾನು, 9900-8665-568. ಈ ನಂಬರ್ಗೆ ಫೋನ್ ಮಾಡಿದ್ರೆ, ನನ್ನ ಹೆಸರು ಬಡಗಿ ರಂಗಣ್ಣ ಅಂತ. ಯಾರು ಬಂದ್ರು ನಾನು ತೋರಿಸ್ತೀನಿ, ನಾನು ಯಾವ ಥರ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ನಾನು ನೀರಿಗೋಸ್ಕರ ಅದೇ ನಾನು ಹೇಳಿದ್ನಲ್ಲ, ಒಂದು 4-5 ಲಕ್ಷ ಕಷ್ಟಪಟ್ಟು ಅದಕ್ಕೆ ಬಂಡವಾಳ ಹಾಕಿ ನೀರು ಮಾಡ್ಕೋಬೇಕು. 7 ಎಕರೆಗೆ ಈಗ 4 ಕಡೆ ನೀರು ನಿಂತ್ಕೊಂತ, 7 ಎಕರೆಗೆ ಫುಲ್ಲು 4 ಕಡೆಗೆ ನೀರು. ಅದ್ರ ತುಂಬ ನಾನು ಮಾವಿನ ಗಿಡ ಹಾಕಿದ್ದೀನಿ, ಬೆಳೆ ಬಂದೈತೆ, ಮುಗೀತು. ಅದ್ರ ಪಾದ ದುಡ್ದಾಗ್ತತ್ತೆ, ಅದು ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಇಷ್ಟು ಮಾಡಿದ್ರೆ ರೈತರು ಏನೋ ಒಂದು ಒಟ್ಟು ನಾವು ಮಾಡಲೇಬೇಕು, ಇದನ್ನ ಬೆಳಿಲೇಬೇಕಂತ ತೀರ್ಮಾನ ತಗೊಂಡ್ರೆ ಬೆಳೆದೇ ಬೆಳಿತೀವಿ, ಉದ್ದು ಮುಟ್ಟೆ ಮುಡ್ತೀವಿ. ರೈತ ಬಂದವರ, ಇದು ಗುಡಿಹಳ್ಳಿಯ ರಂಗಪ್ಪ ಅವರ ಮೊಬೈಲ್ ಸಂಖ್ಯೆ 9900-8665-568. ಬಹಳ ಸಂತೋಷ ರಂಗಪ್ಪರ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮ್ಮ ಎಲ್ಲಾ ರೈತರ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಕಷ್ಟಪಟ್ಟು ಮಾಡ್ರಿ, ದೇವ್ರು ಕೊಡ್ತಾನೆ, ಇಷ್ಟು ಹೇಳ್ಬೋದು ನಾನು. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಚಳ್ಳಕೆರೆ ತಾಲೂಕು ಗುಡಿಹಳ್ಳಿಯ ಕೃಷಿಕ ಓ ರಂಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕೇಳುವರೆ, ನಾಳೆ ಸಂಜೆ 6:55 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ರೈತರ ಅನ್ವೇಷಣೆಗಳು ಈ ಕುರಿತು ಭಾಗವಹಿಸುತ್ತಾರೆ. ಡಾ ಜಿ ರಘುರಾಜ್ ಕೃಷಿ ವಿಸ್ತರಣಾ ತಜ್ಞರು, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಂತರ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಶಿಕ್ಷಣ ಘಟಕದ ಸಹ ಪ್ರಾಧ್ಯಾಪಕರಾದ ಎಎಂ ಮಾರುತೇಶ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಮದೇವ ನೆಲೆಗೊಂಡ ಮದೇವ್ನ ಕೊಂಡ ಭಾರಿ ಉತ್ತಂಡ ಅಡವಿ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲೆಗೊಂಡ ಅಡವಿಲ್ ಮದೇವ ನೆಲೆಗೊಂಡಿದ್ದ ನೋಡಿ ಅಡವಿಲ್ ಮದೇವ ನೆಲೆಗೊಂಡಿದ್ದ ನೋಡಿ ಆಕಾಶದ ಕಂಠೆ ಕಣಿರೆಂದು